ಹತ್ತು ದಿನ ಆದ ನಂತರ ಏನಾಯ್ತು, ಎಲ್ಲ ನಾವು ಲೆಕ್ಕ ಹಾಕಿದಾಗ ನಮಗೆ ಒಂದು ಸಂಶೋಧನೆ ಫಲಪ್ರದವಾಯಿತು. ಸೊ ಆ ನಿಟ್ಟಿನಲ್ಲಿ ಇದನ್ನು ನಾವು ವಿಸಿ ಫಾರಂ ಮಂಡ್ಯದಲ್ಲಿ ಮೊನ್ನೆ ನಡೆದಂತ ಒಂದು ಕಾರ್ಯಾಗಾರದಲ್ಲಿ ಮಂಡಿಸಿ ಇದನ್ನ ನಮ್ಮ ರೈತರಿಗೆ ಅನುಕೂಲ ಅಂತ ಅಂದ್ಬಿಟ್ಟು ಸರ್ ಈಗ ಈಗ ನಮ್ಮ ಏನು ಆಕಾಶವಾಣಿ ಮುಖಾಂತರ ರೈತರಿಗೆ ಹಂಚಲಿಕ್ಕೋಸ್ಕರ ಇಲ್ಲಿ ಬಂದಿದ್ದೇನೆ. ಆಮೇಲೆ ಇಲ್ಲಿ ಅನೇಕ ರೀತಿಯ ಪರಿಕರಗಳನ್ನು ನಾವು ಪ್ರಯೋಗ ಮಾಡೋದು. ನಮ್ಮ ಉದ್ದೇಶ ಏನಪ್ಪ ಅಂತಂದ್ರೆ ಪರಿಸರ ಸ್ನೇಹಿ ತಂತ್ರಜ್ಞಾನಗಳು. ಯಾಕೆಂತಂದ್ರೆ ಈ ರೋಗಸ್ ಬಿಳಿನ ನಿಯಂತ್ರಣ ಮಾಡಬೇಕು ಅಂತಂದ್ರೆ ಯಾವುದೇ ರಾಸಾಯನಿಕ ಸಿಂಪಡಣೆ ಮಾಡಿದ್ರು ಕೂಡ ಕಂಟ್ರೋಲ್ ಆಗುತ್ತೆ. ಹೌದು, ಆದ್ರೆ ಮತ್ತೆ ಅದು ಹರಡುತ್ತೆ, ಪರಿಣಾಮಗಳಾಗ್ತವೆ. ಆದ್ರಿಂದ ನಾವೇನ್ ಮಾಡೋದು, ಎಷ್ಟು ಸಾಧ್ಯ ಅಷ್ಟು ಪರಿಸರ ಸ್ನೇಹಿ ವಿಧಾನಗಳನ್ನು ತಗೊಂಡು, ಉದಾಹರಣೆಗೆ ನಾವು ಅನೇಕ ರೀತಿಯ ಒಂದು ಶಿಲೀಂಧ್ರ ಅಂದ್ರೆ ಕೀಟ ರೋಗಕಾರಕ ಶಿಲೀಂಧ್ರಗಳು, ಕೀಟಗಳಿಗೆ ರೋಗವನ್ನ ಉಂಟು ಮಾಡುವಂತಹ ಕೆಲವು ಶಿಲೀಂಧ್ರಗಳು, ಉದಾಹರಣೆಗೆ ಬೇವರಿಯ ಬೇಸಿಯಾನ, ಮೆಟರೈಸಿಯಂ ಅಂತ ಇದೆ, ಮತ್ತೆ ಲಿಕ್ಯಾನಿಸಿಲಿಯಂ ಅಂತ ಇದೆ, ಐಸರಿಯ ಫಿಮಸರೋಸಿಯಾ ಅಂತ ಇದೆ. ಇವನ್ನೆಲ್ಲ ಪ್ರಯೋಗ ಮಾಡಿ ಲಿಕ್ಯಾನಿಸಿಲಿಯಂ ಲಿಕ್ಯಾನಿ, ಇದು ಮೊದಲು ವರ್ಟಿಸಿಲಿಯಂ ಲಿಕ್ಯಾನಿ ಅಂತ ಮಾರಾಟ ಆಗ್ತಾ ಇತ್ತು ಸರ್. ಇದನ್ನ ಸಾಮಾನ್ಯವಾಗಿ ಮೃದು ದೇಹ ಇರುವಂತಹ ಕೀಟಗಳ ನಿಯಂತ್ರಣಗೋಸ್ಕರ ಇದನ್ನ ಮೊದಲೇ ಶಿಫಾರಸಿತ್ತು. ನಾವು ಇದನ್ನು ಕೂಡ ನಾವು ಒಂದು ಈ ಬಿಳಿ ನೊಣದ ಮೇಲೆ ಪ್ರಯೋಗ ಮಾಡಿದಾಗ 5 ದಿನಗಳಲ್ಲಿ ಕೀಟಗಳ ಚಟುವಟಿಕೆ ಕಡಿಮೆ ಆಯ್ತು. ಮೊಟ್ಟೆಗಳ ಮೇಲೆ ಅರೆ ಪ್ರೌಢ ಕೀಟ, ಪ್ರೌಢ ಕೀಟ ಇದೆಲ್ಲ ಸಿಂಪಡಣೆ ಮಾಡಿದಾಗ ಏನಾಯ್ತು, ಕೀಟಗಳ ಚಟುವಟಿಕೆ ಕಡಿಮೆ ಆಯ್ತು. 10 ದಿನದ ನಂತರ ನಾವು ಅದನ್ನ ಪ್ರಯೋಗದಲ್ಲಿ ನೋಡಿದಾಗ ಅದ್ರ ಮೇಲೆಲ್ಲ ಒಂದು ಶಿಲೀಂಧ್ರದ ಒಂದು ಇದು ಬೂಸ್ಟ್ ಬೆಳವಣಿಗೆ ಆಗಿತ್ತು. ಅರೆ ಪ್ರೌಢ ಕೀಟ ಮೇಲೆ ಬೆಳೆದಿತ್ತು, ಮೊಟ್ಟೆಗಳು ಮೇಲೂ ಕೂಡ ಬೆಳೆದಿತ್ತು, ಆಮೇಲೆ ಪ್ರೌಢ ಕೀಟಗಳ ಮೇಲೂ ಕೂಡ ಬೆಳವಣಿಗೆ ಆಗಿತ್ತು. ಅವಾಗ ನಮಗೆ ಏನಪ್ಪ ಅನುಕೂಲ ಆಯ್ತು ಅಂತಂದ್ರೆ, ನೋಡಿ ಈ ರೀತಿ ಬೆಳವಣಿಗೆ ಆದ್ರೆ ನಾವು ಜೀವ ಇರುವಂತಹ ರೋಗಕಾರಕ ಶಿಲೀಂಧ್ರವನ್ನ ನಾವು ಸಿಂಪಡಣೆ ಮಾಡಿದಾಗ ಅದೇನಾಗುತ್ತೆ, ಆ ಕೀಟಗಳಿಗೆ ರೋಗವನ್ನು ಉಂಟು ಮಾಡಿ ಮತ್ತೆ ಗಾಳಿ ಬೀಸಿದಾಗ ಅದು ಇದರೆ ಆರೋಗ್ಯವಿರುವಂತಹ ಕೆಲವು ಬಿಳಿ ನೊಣಗಳ ಮೇಲೆ ಬಿದ್ದಲು ಕೂಡ ಅಲ್ಲಿ ಅದು ಚರ್ಮ ರೋಗವನ್ನು ಹರಡಿ ನಿಯಂತ್ರಣ ಮಾಡುತ್ತೆ ಅಂತ ಒಂದು ಮೊದಲೇ ನಮ್ಮ ಖಾತ್ರಿ ಒಂದು ಇತ್ತು ಬೇರೆ ಬೆಳೆಗಳಲ್ಲಿ ಮಾಡಿದಂತ ಸಂಶೋಧನೆ. ಅದನ್ನ ನಾವು ಇಲ್ಲಿ ಮಾಡಿದಾಗ ಏನಾಯ್ತು, ಅದು ಫಲಪ್ರದವಾಯಿತು. ಸೊ ಆ ನಿಟ್ಟಿನಲ್ಲಿ ನಮಗೆ ರೈತರಿಗೆ ನಾವೇನ್ ಹೇಳ್ತೀವಿ ಅಂತಂದ್ರೆ, ಇದು ಲಿಕ್ಯಾನಿಸಿಲಿಯಂ ಲಿಕ್ಯಾನಿ ಅಥವಾ ವರ್ಟಿಸಿಲಿಯಂ ಲಿಕ್ಯಾನಿ ಅಂತ ಎರಡು ಒಂದೇ. ಇದನ್ನ ದಯವಿಟ್ಟು ಎಲ್ಲಿ ಸಾಧ್ಯತೆ ಇದೆ, ಸಾಮಾನ್ಯವಾಗಿ ಸಣ್ಣ ಗಿಡಗಳಿಗೆ, ಯಾಕೆಂದ್ರೆ ದೊಡ್ಡ ಗಿಡಗಳೇ ಸಿಂಪಡಣೆ ಮಾಡಕ್ ಆಗೋದಿಲ್ಲ, ಸಣ್ಣ ಗಿಡಗಳು ಏನಿದೆ ಇದಕ್ಕೆ ಲಿಕ್ಯಾನಿಸಿಲಿಯಂ ಲಿಕ್ಯಾನಿ ಎಂಬ ಒಂದು ಕೀಟ ರೋಗಕಾರಕ ಶಿಲೀಂಧ್ರವನ್ನ ಪ್ರತಿ ಲೀಟರ್ ನೀರಿಗೆ 5 ಗ್ರಾಂ ಹಾಕಿ, ಅದ್ರ ಜೊತೆಗೆ ಒಂದು 1/4 ಮಿಲಿ ಸೋಪಿನ ನೀರು ಅಥವಾ ಸಿಗ್ಲಿ ಅಂತಂದ್ರೆ ಟ್ವೀನ್ 80 ಅಂತಂದ್ಬಿಟ್ಟು ಒಂದು ಲಿಕ್ವಿಡ್ ದ್ರಾವಣ ಸಿಗುತ್ತೆ, ಅದನ್ನ 1 ಲೀಟರ್ 1 ಮಿಲಿ. ಈಗ 1 ಲೀಟರ್ ನೀರು ತಗೊಂಡ್ರೆ 5 ಗ್ರಾಂ ಅಷ್ಟು ಲಿಕ್ಯಾನಿಸಿಲಿಯಂ ಲಿಕ್ಯಾನಿ ಶಿಲೀಂಧ್ರ ದ್ರಾವಣ, ಮತ್ತೆ ಒಂದು 1 ಮಿಲಿ ಟ್ವೀನ್ 80 ಅನ್ನೋದೊಂದು ದ್ರಾವಣ, ಟ್ವೀನ್ 80 ಸಿಗ್ಲಿಲ್ಲ ಅಂತಂದ್ರೆ 1/2 ಮಿಲಿಯಷ್ಟು ಸೋಪಿನ ಒಂದು ದ್ರಾವಣ. ಈ ಮಿಶ್ರ ಮಾಡಿ ಎಲ್ಲ ಹಿಂಬಾಗಿ ಸಿಂಪಡಣೆ ಮಾಡಿ ಸಾಕು. ಇವು ಸಿಂಪಡಣವಾಗಿ ಹಾರಾಟ ಮಾಡಿದ್ರು ಕೂಡ ಮತ್ತೆ ಹೋಗಿ ಅಲ್ಲೇ ಕುಳಿತ್ಕೋತವೆ, ಅವಾಗ ಈ ರೋಗಾಣುಗಳು ಮೈಮೇಲೆಲ್ಲ ಅಂಟ್ಕೊಂಡು ಅದಕ್ಕೆ ರೋಗವನ್ನು ಹರಡ್ತವೆ. ಮತ್ತೆ ಇದನ್ನ ಸಾಮಾನ್ಯವಾಗಿ ಸಿಂಪಡಣೆ ಮಾಡುವಂತ ಒಂದು ರೀತಿ ಏನಪ್ಪಾ ಅಂತಂದ್ರೆ, ಈ ಸಂಜೆ ಹೊತ್ತು ಮಾಡಿದ್ರೆ ಒಳ್ಳೇದು, ಯಾಕೆಂತಂದ್ರೆ ಶಿಲೀಂಧ್ರಗಳು ಬದುಕಿರೋದ್ರಿಂದ. ಆಮೇಲೆ ಇದನ್ನ ಸಂಜೆ ಹೊತ್ತು ಸಿಂಪಡಣೆ ಮಾಡಿದ್ರು ಕೂಡ ಒಳ್ಳೇದು. ಯಾವಾಗಲೂ ಕೂಡ ಈ ಪವರ್ ಆಪರೇಟರ್ ಸ್ಪ್ರೇ ಇರ್ಬೋದು ನೋಡಿ, ಅದು ಭಾರಿ ಒಳ್ಳೇದು. ಯಾಕೆಂದ್ರೆ ಒಂದ್ಸಲ ಸ್ಪ್ರೇ ಮಾಡಿದ್ರೆ ಸುಮಾರು 30 ಅಡಿ ಎತ್ತರದವರೆಗೂ ಹೋಗುತ್ತೆ. ಸೊ ನಮ್ಮ ಉದ್ದೇಶ ಏನು, ಸಿಂಪಡಣೆ ಮಾಡಿ ಎಲೆ ಮೇಲೆಲ್ಲ ಒಂದು ರೋಗಾಣುಗಳು ಬಳ್ಕೊಂಡ್ರೆ ಯಾವಾಗ ಒಂದು ಹೊಸದಾಗಿ ಪ್ರೌಢ ಕೀಟಗಳು ಹೋಗಿ ಕುಳಿತ್ಕೋತವೆ ಅದಕ್ಕೆ ರೋಗ ಅಂಟ್ಕೊಳ್ಳುತ್ತೆ. ಆಮೇಲೆ ಅವು ಇನ್ನೊಂದ್ ಕಡೆ ಹಾರಾದ್ರೆ ಇನ್ನೊಂದ್ ಕಡೆ ರೋಗವನ್ನು ತಾವೇ ಹರಡ್ತವೆ. ಆದ್ರಿಂದ 1 ಅಥವಾ 2 ಸಾರಿ ಸಾಧ್ಯವಾದ್ರೆ ಇದು ಸಿಂಪಡಣೆ ಮಾಡಿಕೊಂಡ್ರೆ, ಉದಾಹರಣೆಗೆ ಈಗ ಶೀತ ವಾತಾವರಣ ಇದೆ, ಈ ಒಂದು ಶೀತ ವಾತಾವರಣ ಏನಿದೆ ಪ್ರೌಢ ಕೀಟಗಳಿಗೆ ಶಿಲೀಂಧ್ರಗಳ ಬೆಳವಣಿಗೆ ಅನುಕೂಲ ಆಗ್ತದೆ ಸರ್. ಆ ನಿಟ್ಟಿನಲ್ಲಿ ಈ ಸಿಂಪಡಣೆ ಮಾಡ್ಕೊಳ್ಳೋದು ಒಳ್ಳೇದು. ಆಮೇಲೆ ಎಲ್ಲೆಲ್ಲಿ ಈಗ ಒಂದು ಲಿಕ್ಯಾನಿಸಿ ಸಿಗೋದಿಲ್ಲ ಅನ್ಕೊಳ್ಳಿ, ಅಂತ ಸಂದರ್ಭದಲ್ಲಿ ನಾವು ಬೇವಿನಯುಕ್ತ ಕೀಟನಾಶಕಗಳು ಇದಾವೆ, ಅದನ್ನು ಕೂಡ ನಾವು ಪರಿಸರ ಸ್ನೇಹಿ ಅಂತ ತಿಳ್ಕೊಂಡಿರೋದ್ರಿಂದ ನಾವು ಬೇವಿನಯುಕ್ತ ಕೆಲವು ಕೀಟನಾಶಕಗಳನ್ನು ಕೂಡ ನಾವು ಪ್ರಯೋಗ ಮಾಡಿದೀವಿ. ಉದಾಹರಣೆಗೆ ಅಜಾಡ್ರೆಕ್ಟಿನ್ ಅಂತ ಅಂದ್ಬಿಟ್ಟು 3 ರೀತಿನಲ್ಲಿ ಸಿಗ್ತದೆ, ಅದನ್ನು ಪ್ರಯೋಗ ಮಾಡಿದೀವಿ. ಆಮೇಲೆ ಬೇವಿನ ಎಣ್ಣೆ, ಹೊಂಗೆ ಎಣ್ಣೆ, ಹಿಪ್ಪೆ ಎಣ್ಣೆ ಇದನ್ನು ಕೂಡ ಪ್ರಯೋಗ ಮಾಡಿದೀವಿ. ಆಮೇಲೆ ಬೇವಿನ ಬೀಜ ಕಷಾಯ ಇದು ಕೂಡ ನಾವು ಪ್ರಯೋಗ ಮಾಡಿದ್ವಿ ಸರ್. ಈಗ ನಾವು ರೈತರು ಶಿಫಾರಸು ಮಾಡ್ತಾ ಇದೇನಪ್ಪ ಅಂತಂದ್ರೆ, ಈಗ ಅಜಾಡ್ರೆಕ್ಟಿನ್ ಅದನ್ನ 10,000 PPM ಅಂತ ಕರಿತೀವಿ, ಶೇಕಡ 1 ಅಜಾಡ್ರೆಕ್ಟಿನ್ ಸಿಗ್ತದೆ. 1 ಲೀಟರ್ನಲ್ಲಿ 2 ಮಿಲಿ ಹಾಕಿ ಎಲೆ ಹಿಂಭಾಗಕ್ಕೆ ಸಿಂಪಡಣೆ ಮಾಡಿದ್ರೆ ಎಲ್ಲಾ ರೀತಿಯ ಒಂದು ಜೀವನ ಚಕ್ರ ಏನಿದೆ, ಈಗ ಮೊಟ್ಟೆ, ಮರಿಗಳು, ಅರೆ ಪ್ರೌಢ ಕೀಟ, ಪ್ರೌಢ ಕೀಟ ಎಲ್ಲಗೂ ಕೂಡ 5-6 ದಿನಗಳಲ್ಲಿ ಅವು